ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯದಲ್ಲಿ 15 ಬಗೆಯ ಔಷಧಗಳು, ಸೌಂದರ್ಯ ವರ್ಧಕಗಳ ಸಂಗ್ರಹ, ಮಾರಾಟ, ಬಳಕೆಗೆ ನಿಷೇಧ. ನಾಳೆ ಮೊದಲನೇ ಆಷಾಢ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ ಬೆಂಗಳೂರು. ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು. ಜೋ ಜೋ ನಾಲಿ ನಾ ಹಾಡುವೆ. ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು. ಈ ಕನ್ನಡದ ಅಕ್ಷರ ಮಾಲೆ. ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ. ವಯೋವೃದ್ಧರಿಗೆ ಬದುಕಿನ ಹಿರಿವೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ. ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ. ಮಿಲೆ ಸುರು ಮೇರಾ ತುಮಾರ ತೋ ಸುರ್ ಬನೆ ಹಮಾರಾ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯರಿಗೆ, ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ಖರೀದಿಸುವಾಗ ಅನುಸರಿಸುವ ಮುಂಜಾಗ್ರತಾ ಕ್ರಮಗಳು ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ಮೊದಲಿಗೆ ಬಿತ್ತನೆ ಬೀಜ ಖರೀದಿಸುವಾಗ ಅನುಸರಿಸುವ ಮುಂಜಾಗ್ರತಾ ಕ್ರಮಗಳು ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಬೀಜ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಸಿದ್ದರಾಜು ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮು ಶುರು ಆಗ್ತಾ ಇದೆ. ನಮ್ಮ ರೈತ ಬಾಂಧವರು ಬಿತ್ತನೆ ಮಾಡಬೇಕಂತ ತಯಾರಿ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಗುಣಮಟ್ಟದ ಬೀಜವನ್ನು ಖರೀದಿಸುವ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳನ್ನು ಗಮನದಲ್ಲಿ ಇರಿಸಿಕೊಳ್ಬೇಕು ಅನ್ನೋದ್ರ ಕುರಿತು ಮಾತಾಡಲಿಕ್ಕಾಗಿ ಡಾಕ್ಟರ್ ಸಿದ್ದರಾಜ್ ಅವರು ನಮ್ಮ ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಡಾಕ್ಟರ್ ಸಿದ್ದರಾಜ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಗುಣಮಟ್ಟದ ಬಿತ್ತನೆ ಬೀಜ ಕೊಳ್ಳುವಾಗ ಏನೇನು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ರೈತರು ಬೀಜಗಳನ್ನು ತಂದು ಆಶಾಭಾವದಿಂದ ತಮ್ಮ ಹೊಲದಲ್ಲಿ ಬಿತ್ತಾರೆ ಅಲ್ವಾ. ಆದರೆ ಬೆಳೆ ಬಾರದೇ ಇದ್ದಾಗ ರೈತ ತಾನು ಮೋಸವಾಗಿರುವುದು ಅರ್ಥ ಆಗುತ್ತೆ. ಇದರಿಂದ ರೈತರು ಏನಾಗ್ತಾರೆ, ತುಂಬ ಕಂಗಾಲಾಗ್ತಾರೆ ಮತ್ತು ಅಶಾಯ್ತಾಗ್ತಾರೆ. ಹಾಂ, ಅದಕ್ಕಾಗಿ ರೈತರು ಗುಣಮಟ್ಟದ ಬೀಜಗಳನ್ನು ಹುಡುಕಿಕೊಂಡು ಹೋಗುವುದು ಹಾಗೂ ಮೋಸಕ್ಕೆ ಗುರಿಯಾಗುವುದನ್ನು ತಪ್ಪಿಸಬೇಕಾದ್ರೆ ನಾವು ಈ ಒಂದು ಚರ್ಚಾ ಕಾರ್ಯಕ್ರಮನ ಕೈಗೊಳ್ಬೇಕಾಗುತ್ತೆ. ಈಗ ನಾನು ಮೊದಲನೇದಾಗಿ ಏನು ಹೇಳಬೇಕಪ್ಪ ಅಂದರೆ, ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನು, ಬೀಜ ಅಂದ್ರೇನು ಮತ್ತು ಬೀಜದಲ್ಲಿ ಏನೇನು ಗುಣಲಕ್ಷಣಗಳಿರ್ತವೆ ಇದನ್ನು ನಾವು ಮೊದಲನೇದಾಗಿ ತಿಳ್ಕೊಬೇಕು. ಈಗ ನಿಮಗೆಲ್ಲ ಗೊತ್ತೇ ಇದೆ ಬೀಜ ಅಂದ್ರೇನು. ಬೀಜ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಯಾವುದಾದ್ರೂ ಒಂದು ಕಾಳು ಅಲ್ವಾ. ಅದೇ ಥರ ದ ಬೀಜಶಾಸ್ತ್ರದ ಪ್ರಕಾರ ಪೀಳಿಗೆಗಳಾಗಿರ್ಬೋದು ಅಥವಾ ತಲೆಮಾರುಗಳನ್ನು ಮುಂದುವರಿಸಲು ಸಹಾಯಕವಾಗಬಲ್ಲ ಯಾವುದೇ ಸಸ್ಯದ ಭಾಗವನ್ನು ನಾವು ಬೀಜ ಅಂತ ಕರಿಬೋದಾಗಿದೆ. ಮತ್ತು ಈ ಸಸ್ಯದ ಭಾಗಗಳು ಏನಪ್ಪ ಅಂದರೆ, ಇದು ಬೇರಾಗಿರ್ಬೋದು, ಸಸ್ಯದ ಬೇರಾಗಿರ್ಬೋದು ಅಥವಾ ಸಸ್ಯದ ಕಾಂಡ ಆಗಿರ್ಬೋದು ಅಥವಾ ಎಲೆ ಆಗಿರ್ಬೋದು, ಮೊಗ್ಗುಗಳಾಗಿರ್ಬೋದು, ಪುಷ್ಪದ ಭಾಗ ಆಗಿರ್ಬೋದು ಮತ್ತು ಪರಾಗರೇಣು, ಇವುಗಳ ಸಂಯೋಜನೆಯಿಂದ ಫಲಿಸಿದ ಬೀಜಗಳು ಸಂತಾನಾಭಿವೃದ್ಧಿಗೆ ನೆರವಾಗುತ್ತದೆ. ಅವುಗಳನ್ನು ನಾವು ಬೀಜ ಅಂತ ಕರಿತೀವಿ ಅಲ್ವಾ, ಅದನ್ನು ನಾವು ಬೀಜ ಅಂತ ಕರಿತೀವಿ. ಮುಂದೆ ಏನಪ್ಪ ಅಂದರೆ ಈ ಬೀಜ ಅಂತ ಏನೋ ತಿಳ್ಕೊಳ್ತೀವಿ. ಬೀಜ ಆದಮೇಲೆ ಒಳ್ಳೆ ಬೀಜ, ಗುಣಮಟ್ಟದ ಬೀಜ ಅಂತ ನಾವು ಹೇಳ್ತಾ ಇರ್ತೀವಲ್ವ. ಆ ಗುಣಮಟ್ಟದ ಬೀಜ ಅಂತ ಕರಿಬೇಕಾದ್ರೆ ಆ ಬೀಜ ಯಾವ ಥರ ಇರಬೇಕು ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ಈಗ ಉತ್ತಮ ಗುಣಮಟ್ಟದ ಬೀಜ ಹೇಗಿರ್ತದೆ ಹೇಗಿರ್ತದೆ ಅಂದರೆ ಬೀಜವು ಸೂಕ್ತ ತಳಿಗೆ ಸೇರಿರಬೇಕು. ಈಗ ನಾವು ಬೀಜ ಅಂತ ನಾವು ಮಾರ್ಕೆಟಲ್ಲಿ ನಾವು ಖರೀದಿ ಮಾಡಬೇಕಾದ್ರೆ ನಾವು ಬೀಜ ಅಂತ ತಗೊಳ್ತೀವಿ. ಬೀಜ ಅಂತ ತಗೊಂಡಾಗ ಆ ಒಂದು ಬೀಜವು ಆ ತಳಿಗೆ ಸೇರಿರಬೇಕು. ಈಗ ನಾವು ಯಾವುದೋ ಒಂದು ತಳಿ ತಗೋಬೇಕು ಅಂತ ಇರ್ತೀವಿ, ಆ ತಳಿಗೆ ಸೇರಿರ್ತಕ್ಕಂಥ ಬೀಜ ಆಗಿರಬೇಕು. ಎರಡನೇದಾಗಿ ಬೀಜವು ತಳಿ ಶುದ್ಧತೆಯನ್ನು ಹೊಂದಿರಬೇಕು. ಬೀಜ ತಳಿ ಶುದ್ಧತೆಯನ್ನು ಹೊಂದಿರಬೇಕು ಅಂದರೆ ಏನಪ್ಪ, ನಾವು ಯಾವುದೋ ನಮ್ಮ ಹೊಲದಲ್ಲಾಗಿರ್ಬೋದು ಅಥವಾ ಗದ್ದೆಲ್ಲಾಗಿರ್ಬೋದು ಈ ಒಂದು ಬೀಜನ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದಾಗ ಆ ಒಂದು ಬೆಳೆ ಬಂದಾಗ ಅದು ಯೂನಿಫಾರ್ಮ್ ಆಗಿರಬೇಕು, ಸಮತಟ್ಟಾಗಿರಬೇಕು. ಒಂದೇ ಸರಿ ಬೆಳೆ ಹೂವಿಗೆ ಬರಬೇಕು, ಒಂದೇ ಸರಿ ಕೊಯ್ಲಿಗೆ ಬರಬೇಕು. ಹಂಗೆ ನೋಡಿದ್ರೆ ಸಮತಟ್ಟಾಗಿ ಆ ಒಂದು ಕಾಣಬೇಕು. ಇಲ್ಲಾಂದರೆ ಬೇರೆ ತಳಿಗಳ ಬೀಜ ಅದರಲ್ಲಿ ಮಿಕ್ಸ್ ಆಗಿದ್ರೆ ಏನಾಗುತ್ತೆ ಹೇಳಿ, ಒಂದು ಗಿಡ ಉದ್ದ ಕಾಣುತ್ತೆ, ಒಂದು ಗಿಡ ಗಿಡ್ಡ ಕಾಣುತ್ತೆ, ಆಮೇಲೆ ಅದು ಸಮತಟ್ಟಾಗಿರಲ್ಲ, ಈವನ್ ಕೊಯ್ಲಿಗೂ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಯಾವುದೇ ನಾವು ಗುಣಮಟ್ಟದ ಬೀಜ ಅಂತ ಕರಿಬೇಕಾದ್ರೆ ಆ ಒಂದು ತಳಿಯು ಆ ಬೀಜದ ತಳಿಯು ಒಂದೇ ತಳಿ ಶುದ್ಧತೆನ ಹೊಂದಿರಬೇಕು. ಅಂದ್ರೆ ಎಲ್ಲಾ ಬೀಜಗಳು ಒಂದೇ ರೀತಿ ಕಾಣ್ತವೇನು? ಎಲ್ಲಾ ಬೀಜಗಳು ಒಂದೇ ರೀತಿ ಕಾಣಬೇಕು. ಆ ಒಂದು ಬೀಜನ ನಾವು ಬಿತ್ತನೆ ಮಾಡಿದಾಗ ಉದ್ದ ಎಲ್ಲ ಒಂದೇ ತರ ಇರಬೇಕು, ತೂಕನೂ ಒಂದೇ ತರ ಇರಬೇಕು. ಅದನ್ನ ನಾವು ಬೌದ್ಧಿಕ ಶುದ್ಧತೆ ಅಂತ ಬಣ್ಣ ಕೂಡ ಬೌದ್ಧಿಕ ಶುದ್ಧತೆ ಅಂತ ಕರಿತೀವಿ. ಬೌದ್ಧಿಕ ಶುದ್ಧತೆ ಅಂದ್ರೆ ಬೀಜ ಗಾತ್ರದಲ್ಲಾಗಿರ್ಬೋದು ಅಥವಾ ಬಣ್ಣದಲ್ಲಾಗಿರ್ಬೋದು ಸೈಜಲ್ಲಾಗಿರ್ಬೋದು ತೂಕದಲ್ಲಾಗಿರ್ಬೋದು ಎಲ್ಲಾ ರಚನೆ ಕೂಡ ಎಲ್ಲ ಒಂದೇ ತರ ಇರಬೇಕು. ಅಂತೇವ್ ನಾವು ತಳಿ ಶುದ್ಧತೆ ಶೇಕಡ 100% ಇರಬೇಕು ಅಂತೀವಿ. ಈಗ ಡಾಕ್ಟರ್ ಸಿದ್ದರಾಜ್ ಅವರೇ, ಈಗ ಬೀಜ ಅಂದ ತಕ್ಷಣ ಈಗ ನಮ್ಮ ರೈತ ಬಂದವರು ಎಲ್ಲ ಬೀಜಗಳು ಸೇರಿವೆ ಇಲ್ಲಿ, ಅಂದರೆ ಅದು ಏಕದಳ ಬೀಜ ಇರ್ಬೋದು, ದ್ವಿದಳ ಧಾನ್ಯದ ಬೀಜ ಇರ್ಬೋದು, ಅಥವಾ ತೋಟಗಾರಿಕೆ ಬೀಜ ಇರ್ಬೋದು, ಅಥವಾ ಅರಣ್ಯ ಸಂಬಂಧಪಟ್ಟ ಬೀಜ, ಎಲ್ಲ ಬೀಜಗಳು ಕೂಡ ಗುಣಮಟ್ಟದ್ದು ಅಂತ ನಮ್ಮ ಹೆಂಗೆ ಕಂಡು ಹಿಡ್ಕೊಳ್ಳೋದು? ಅದಕ್ಕೆ ಅದೇನಾಗಿರ್ಬೇಕು ಅಂದರೆ ಗುಣಮಟ್ಟದ ಬೀಜ ಅಂತ ನಾವು ಹೇಳ್ಬೇಕಾದ್ರೆ ಮೊದಲನೇದಾಗಿ ಅದು ತಳಿ ಶುದ್ಧತೆ ಇರಬೇಕು, ಎರಡನೇದಾಗಿ ಮೊಳಕೆ ಹೊಡಿಬೇಕು, ಮೂರನೇದಾಗಿ ಅದು ಬೌದ್ಧಿಕವಾಗಿ ಶುದ್ಧ ಇರಬೇಕು. ಅದನ್ನು ನಾನು ಈಗ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಈಗ ಬೀಜವು ತಳಿ ಶುದ್ಧತೆ ಹೊಂದಿರಬೇಕು, ಜೊತೆಗೆ ಬೀಜವು ಸಮನಾದ ಗಾತ್ರದಿಂದ ಕೂಡಿದ್ದು ನೋಡೋದಕ್ಕೆ ದಷ್ಟಪುಷ್ಟವಾಗಿರಬೇಕು. ಈಗ ನೀವು ಬೀಜ ತಗೊಂಡ ತಕ್ಷಣ ರೈತರು ಏನು ಮಾಡ್ತಾರೆ, ಚೀಲ ಓಪನ್ ಮಾಡಿ ಕೈಯಲ್ಲಿ ನೋಡ್ತಾರೆ. ಆ ನೋಡಿದಾಗ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತೀವಲ್ಲ, ಆ ಥರ ನೋಡಿದ ತಕ್ಷಣ ಬೀಜ ಅವ್ರಿಗೆ ಖುಷಿಯಾಗಬೇಕು, ಆ ಥರ ಇರಬೇಕು. ಮತ್ತು ಬೀಜವು ಇತರ ತಳಿ ಇತರ ಕಳೆಗಳು ಬೇರೆ ಬೆಳೆಯ ಬೀಜಗಳು ಕಲ್ಲು ಮಣ್ಣು ಇತ್ಯಾದಿಗಳಿಂದ ಬೇರ್ಪಟ್ಟಿರಬೇಕು. ಅಂದರೆ ಯಾವುದೇ ಥರವಾದ ಬೆರಕೆಗಳು ಈ ಬೀಜದಲ್ಲಿ ಬೆರಕೆ ಆಗಿರಬಾರ್ದು. ಮತ್ತು ಈ ಬೀಜವು ಗುಣಮಟ್ಟದ ಬೀಜ ಅಂತ ನಾವು ಕರಿಬೇಕಾದ್ರೆ ರೋಗ ಮತ್ತು ಕೀಟಗಳಿಂದ ಮುಕ್ತ ಆಗಿರಬೇಕು. ಅಂದರೆ ಯಾವುದೇ ಥರವಾದ ರೋಗ ಇರಬಾರ್ದು, ಕೀಟದ ಹಾವಳಿ ಇರಬಾರ್ದು, ಆ ಥರ ರೋಗ ಮತ್ತು ಕೀಟಗಳಿಂದ ಮುಕ್ತ ಆಗಿರಬೇಕು. ಮತ್ತು ಬೀಜಕ್ಕೆ ಸೂಕ್ತವಾದ ಬೀಜೋಪಚಾರ ಮಾಡಿರಲೇಬೇಕು. ಬೀಜ ಅಂತ ಕರಿಬೇಕಾದ್ರೆ ನಾವು ಅದು ಬೀಜೋಪಚಾರ ಮಾಡಿರಬೇಕು. ಆಯಾ ಬೆಳೆಗಳಿಗೆ ಶಿಫಾರಸು ಮಾಡಿದ ರಾಸಾಯನಿಕ ಆಗಿರ್ಬೋದು ಅಥವಾ ಸಾವಯವ ಪದ್ಧತಿಯಿಂದಲೂ ಸಹ ಬೀಜೋಪಚಾರನ ಮಾಡಿರಲೇಬೇಕು. ಈ ಥರ ಬೀಜೋಪಚಾರ ಮಾಡೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂದರೆ, ಬೀಜನ ನಾವು ಸಂಗ್ರಹಣೆ ಮಾಡಿದಾಗ ಯಾವುದೇ ಕೀಟ ಬೀಳದ ಥರ ನಾವು ಬೀಜನ ಕಾಪಾಡ್ಕೋಬೋದು. ಜೊತೆಗೆ ಈ ಮಣ್ಣುಜನ್ಯ ಮತ್ತು ಬೀಜಜನ್ಯ ರೋಗಗಳಿಂದ ನಾವು ಬಿತ್ತನೆ ಮಾಡಿದಾಗ ಬೆಳೀತಕ್ಕಂಥ ಮೊಳಕೆ ಹೊಡಿತಕ್ಕಂಥ ಬೀಜಗಳನ್ನಾಗಿರ್ಬೋದು ಸಸಿಗಳನ್ನಾಗಿರ್ಬೋದು ನಾವು ಕಾಪಾಡ್ಬೋದು. ಮತ್ತೆ ಮುಖ್ಯವಾಗಿ ಬೀಜದ ಸುಪ್ತಾವಸ್ಥೆ ಮುಗಿದಿರಬೇಕು. ನಾವು ಗುಣಮಟ್ಟದ ಬೀಜ ಅಂತ ಕರಿಬೇಕಾದ್ರೆ ಅದರಲ್ಲಿ ಬೀಜದ ಸುಪ್ತಾವಸ್ಥೆ ಇರಬಾರ್ದು, ಅಂದರೆ ಸೀಡ್ ಡಾರ್ಮೆನ್ಸಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಆ ಸೀಡ್ ಡಾರ್ಮೆನ್ಸಿ ಇರಬಾರ್ದು. ಸೀಡ್ ಡಾರ್ಮೆನ್ಸಿ ಅಂತ ಏನಂತೀವಿ, ಬೀಜದ ಸುಪ್ತಾವಸ್ಥೆ ಅದಿದ್ರೆ ಮೊಳಕೆ ಪ್ರಮಾಣ ಸರಿಯಾಗಿ ಬರಲ್ಲ. ಆದ್ದರಿಂದ ಬೀಜದ ಸುಪ್ತಾವಸ್ಥೆ ಮುಗಿಯವರೆಗೂ ನಾವು ಕಾಯ್ದು ನಂತರ ಬೀಜನ ನಾವು ಬಿತ್ತನೆಗೆ ಉಪಯೋಗಿಸ್ಬೇಕಾಗುತ್ತೆ. ಮತ್ತೆ ಬೀಜದ ಮೊಳಕೆ ಪ್ರಮಾಣ ಮತ್ತು ಬೀಜದ ಬಲಸತ್ವ ಏನು ಕರಿತೀವಿ ಅವೆರಡೂ ಸಹ ತೃಪ್ತಿಕರ ಆಗಿರಬೇಕು. ಬೀಜದ ಮೊಳಕೆ ಪ್ರಮಾಣ ಶೇಕಡ ಇಷ್ಟು ಇರಬೇಕು, ಒಂದೊಂದು ಬೆಳೆಗೆ ಇಷ್ಟಿಷ್ಟು ಇರಬೇಕು ಅಂತ ನಿಗದಿಪಡಿಸಿದ್ದಾರೆ, ಅದ್ರ ಪ್ರಕಾರನೇ ಮೊಳಕೆ ಪ್ರಮಾಣ ಇರಬೇಕು. ಮತ್ತು ಬೀಜದ ಬಲಸತ್ವ ವಿಗರ್ ಅಂತ ಕರಿತೀವಿ, ಆ ವಿಗರು ಸಹ ಇದ್ದರೆ ಬೀಜ ಚೆನ್ನಾಗಿ ಮೊಳಕೆ ಒಡೆಯುವಂಥ ಶಕ್ತಿನ ಹೊಂದಿರ್ತದೆ. ಮತ್ತು ಈ ಉತ್ತಮ ಗುಣಮಟ್ಟದ ಬೀಜ ಅಂತ ತಿಳ್ಕೊತೀವಿ, ಉತ್ತಮ ಗುಣಮಟ್ಟದ ಬೀಜನ ಉಪಯೋಗಿಸಿದ್ರೆ ಬರ್ತಕ್ಕಂಥ ಲಾಭಗಳೇನು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅನ್ನೋ ಬಗ್ಗೆ ನಾವೀಗ ತಿಳ್ಕೊಬೇಕಾಗುತ್ತೆ. ಈಗ ನಾವು ಉತ್ತಮ ಗುಣಮಟ್ಟದ ಬೀಜನ ಉಪಯೋಗಿಸಿದ್ರೆ ಯಾವ ಥರ ಗಿಡಗಳು ಬರುತ್ತೆ, ಯಾವ ಥರ ಗಿಡಗಳು ಬರುತ್ತೆ ಅಂದರೆ ಸಸಿಗಳು ಹೆಚ್ಚು ತೂಕ ಇರುತ್ತೆ ಮತ್ತು ಬೇರು ಸಹ ಭಾಳ ಚೆನ್ನಾಗಿ ಬರುತ್ತೆ. ಈ ಉತ್ತಮ ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಮೊದಲನೇ ಒಂದು ಉಪಯೋಗ ಏನಪ್ಪ ಅಂದರೆ ಸಸಿಗಳು ಹೆಚ್ಚು ತೂಕ ಅಂದರೆ ಸದೃಢವಾದ ಸಸಿಗಳು ಬರುತ್ತೆ. ಆಮೇಲೆ ಸಸಿಗಳು ದೃಢಕಾಯದಿಂದ ಇರ್ತದೆ, ಅಂದರೆ ಯಾವುದೇ ಥರವಾದ ರೋಗ ರುಜಿನ ಇರಲ್ಲ, ಗಿಡಗಳು ಆರೋಗ್ಯವಾಗಿ ಬಲವಾಗಿ ಈ ಒಂದು ಗುಣಮಟ್ಟದ ಬೀಜನ ಉಪಯೋಗಿಸೋದ್ರಿಂದ ನಾವು ಬೆಳೀಬೋದು. ಮತ್ತು ಹೆಚ್ಚಿನ ಬಲಸತ್ವ ಬಲಸತ್ವದ ಸಸಿಗಳು ಏನಾಗ್ತವೆ ಅಂದರೆ ಅಹಿತಕರ ವಾತಾವರಣ ಅಂದರೆ ನೆರೆ ಬರ್ಬೋದು ಅಥವಾ ಬರ ಬರ್ಬೋದು, ಆಮೇಲೆ ನಾವು ಬಿತ್ತನೆ ಮಾಡೋ ಟೈಮಲ್ಲಿ ಉಷ್ಣಾಂಶ ಜಾಸ್ತಿ ಇರ್ಬೋದು ಅಥವಾ ಚಳಿ ಜಾಸ್ತಿ ಆಗ್ಬೋದು, ಇಂಥ ಒಂದು ವಾತಾವರಣದಲ್ಲಿ ಏನು ಮಾಡುತ್ತೆ ಸಹಿಸಿಕೊಂಡು ಆರೋಗ್ಯವಾಗಿ ಈ ಒಂದು ಬೆಳೆನ ನಾವು ಬೆಳ್ಕೋಬೋದು. ಯಾವಾಗ ಒಂದು ಬೀಜದಲ್ಲಿ ಬಲಸತ್ವ ಚೆನ್ನಾಗಿರಬೇಕು, ಬಲಸತ್ವ ಚೆನ್ನಾಗಿದ್ದರೆ ಅಹಿತಕರ ವಾತಾವರಣವನ್ನು ಸಹ ಸಹಿಸಿಕೊಂಡು ಆ ಒಂದು ಬೀಜ ಚೆನ್ನಾಗಿ ಮೊಳಕೆ ಹೊಡೆದು ಒಂದು ಆರೋಗ್ಯವಾದ ಗಿಡವಾಗಿ ಬರುತ್ತೆ. ಮತ್ತು ಈ ರೋಗ ಬರೋದು ಅಥವಾ ನಂಜು ಬೀಳೋದು ಕೀಟಗಳು ತಗುಲುವ ಸಾಧ್ಯತೆ ಭಾಳ ಕಡಿಮೆ. ನಾವು ಗುಣಮಟ್ಟದ ಬೀಜವನ್ನು ಉಪಯೋಗಿಸೋದ್ರಿಂದ ಇವೆಲ್ಲದರಿಂದ ನಾವು ಹೊರತಾಗಿ ಇರ್ಬೋದಾಗುತ್ತೆ. ಮತ್ತು ಇಲ್ಲೇನಾಗುತ್ತೆ, ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಬೆಳೆಯು ಒಂದೇ ಸ್ತರವಾಗಿದ್ದು ಹೂ ಬಿಡುವ ಸಮಯದಲ್ಲಿ ಒಂದೇ ಸರಿ ಹೂ ಬರುತ್ತೆ, ಜೊತೆಗೆ ಒಂದೇ ಸಲಗೆ ಕೊಯ್ಲಿಗೆ ಬರುತ್ತೆ. ಈ ಥರ ಒಂದೇ ಸರ ಕೊಯ್ಲಿಗೆ ಬಂದು ಒಂದೇ ಸರ ಹೂ ಬಿಟ್ಟು ಒಂದೇ ಸರ ಕೊಯ್ಲಿಗೆ ಬರೋದ್ರಿಂದ ರೈತರಿಗೆ ಒಂದೇ ಬಾರಿ ಕಟಾವು ಮಾಡಲು ಅನುಕೂಲ ಆಗುತ್ತೆ. ಮತ್ತು ಈ ಥರ ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮವಾದ ಬೆಲೆ ಸಹ ಸಿಗುವ ಸಾಧ್ಯತೆಗಳು ಭಾಳ ಹೆಚ್ಚಾಗಿರುತ್ತೆ. ಇದಲ್ಲದೆ ಬಹುಮುಖ್ಯವಾಗಿ ಏನಾಗುತ್ತಪ್ಪ ಅಂದರೆ ಈ ಒಂದು ಗುಣಮಟ್ಟದ ಬೀಜನ ನಾವು ಉಪಯೋಗಿಸೋದ್ರಿಂದ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಹೆಚ್ಚು ಇಳುವರಿ ಬರ್ತದೆ. ಇಳುವರಿ ಬರೋದ್ರ ಜೊತೆ ಧಾನ್ಯದ ಗುಣಮಟ್ಟವೂ ಸಹ ಭಾಳ ಉತ್ತಮವಾಗಿರುತ್ತದೆ. ಇದರಿಂದ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ದರ ರೈತರಿಗೆ ಜಾಸ್ತಿ ಸಿಗುತ್ತೆ. ಜಾಸ್ತಿ ಸಿಗೋದ್ರಿಂದ ರೈತರ ನಿವ್ವಳ ಆದಾಯವೂ ಸಹ ಜಾಸ್ತಿ ಆಗ್ತಾ ಹೆಚ್ಚಾ ಹೋಗ್ತಾ ಇರುತ್ತೆ. ಇದು ಉತ್ತಮ ಗುಣಮಟ್ಟದ ಬೀಜ ಅಂದ್ರೇನು, ಬೀಜದಿಂದ ಗುಣಮಟ್ಟದ ಬೀಜ ಅಂದ್ರೇನು, ಆಮೇಲೆ ಗುಣಮಟ್ಟದ ಬೀಜನ ಉಪಯೋಗಿಸೋದ್ರಿಂದ ರೈತರಿಗೆ ಆಗ್ತಕ್ಕಂಥ ಲಾಭಗಳೇನನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಗುಣಮಟ್ಟದ ಬೀಜ ಇರಲ್ಲ, ಕಳಪೆ ಬೀಜ ಇರುತ್ತೆ. ಹಾಗೇನಾಗ್ಬೋದು, ಏನಾಗುತ್ತೆ ಅಂದರೆ ರೈತರು ಬೀಜವನ್ನು ಕೊಂಡ್ರೆ ಕಳಪೆ ಬೀಜವನ್ನು ಕೊಂಡ್ತಾರೆ ಅನ್ಕೊಳ್ಳಿ. ಕಳಪೆ ಬೀಜ ಕೊಂಡಾಗ ಏನೇನು ನಷ್ಟ ಉಂಟಾಗ್ಬೋದು ರೈತರಿಗೆ? ಮೊದಲನೇದಾಗಿ ಏನಾಗುತ್ತಪ್ಪ ಅಂದರೆ ಬೆಳೆ ನಷ್ಟ ಭಾಳ ಆಗುತ್ತೆ. ಈ ಕಳಪೆ ಬೀಜನ ಅವರೇನಾದರೂ ತಗೊಂಡು ಖರೀದಿ ಮಾಡಿ ಅದನ್ನು ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಬೆಳೆ ನಷ್ಟ ಭಾಳ ಆಗುತ್ತೆ. ಆಮೇಲೆ ಬಹಳಷ್ಟು ಬೀಜಗಳು ಮೊಳಕೆನೆ ಹೊಡೆಯೋದಿಲ್ಲ, ಮೊಳಕೆನೆ ಹೊಡೆಯಲ್ಲ. ಮತ್ತೆ ಅಲ್ಲೇ ಆಯ್ತಲ್ಲ, ಅದಕ್ಕೆ ನಾವು ಅದನ್ನ ಕಳಪೆ ಬೀಜ ಅಂತ ಕರೀತೀವಿ. ಈಗ ಒಂದು 100 ಬೀಜ ಇದೆ ಅಂದ್ರೆ 50 ಬೀಜ ಮೊಳಕೆ ಹೊಡೆದಿಲ್ಲ ಅಂದ್ರೆ, ಇನ್ನು 50 ಬೀಜ ಅಷ್ಟೇ ಮೊಳಕೆ ಹೊಡೆದಿದೆ ಅಂದ್ರೆ ಮೊಳಕೆ ಹೊಡೆದ ಬೀಜನು ಕೂಡ ಎಲ್ಲ ಹುಟ್ಟುತ್ತದೆ ಅಂತ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಹಾಗಾಗಿ ರೈತರಿಗೆ ಬಹಳಷ್ಟು ಬೆಳೆ ನಷ್ಟ ಉಂಟಾಗುತ್ತೆ. ಈ ಒಂದು ಬೆಳೆ ನಷ್ಟ ಯಾವ ತರಪ್ಪ ಅಂದ್ರೆ ಇದು ಸಂಪೂರ್ಣವಾದ ಬೆಳೆ ನಷ್ಟನೂ ಆಗ್ಬೋದು, ಸಮ್ ಟೈಮ್ ಭಾಗಶಃ ಬೆಳೆ ನಷ್ಟನೂ ಉಂಟಾಗ್ಬೋದು. ಹಾಗಾಗಿ ರೈತರು ಬಹಳ ನಷ್ಟ ಹೊಂದ್ತಾರೆ ಈ ತರ ಕಳಪೆ ಬೀಜನ ಅವರು ಏನಾದ್ರು ಖರೀದಿ ಮಾಡಿ ಬಿತ್ತನೆ ಮಾಡಿದ್ರೆ. ಮತ್ತೆ ಈ ಕಳಪೆ ಬೀಜದಿಂದ ಬೆಳೆ ನಷ್ಟ ಹೆಂಗಾಗುತ್ತಪ್ಪ ಅಂದ್ರೆ ಕಳಪೆ ಬೀಜ ಉಪಯೋಗಿಸಿದ್ರೆ ಬೆಳೆ ನಷ್ಟ ಆಗುತ್ತೆ ಅಂತ ಅನ್ಕೊಂಡ್ವಿ, ಆದ್ರೆ ಹೆಂಗಾಗುತ್ತೆ? ಮೊದಲನೇದಾಗಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಬಿತ್ತನೆ ಆದ ಮೇಲೆ ಮೊಳಕೆ ಬಾರದೇ ಇರೋದು. ಆಗ್ಲೇ ನೀವು ಹೇಳ್ದಂಗೆ, ಸೊ 100 ಬೀಜ ಬಿತ್ತನೆ ಮಾಡಿದ್ರೆ 50 ಬೀಜ ಮೊಳಕೆ ಬರ್ಬೋದು, 50 ಬೀಜ ಬರದೇ ಇರ್ಬೋದು. ಯಾಕೆ ಬೆಳೆ ನಷ್ಟ ಆಗುತ್ತೆ ಅಂದ್ರೆ ಮೊಳಕೆ ಬಾರದೇ ಇರೋದೇ ಬಹುಮುಖ್ಯವಾದ ಅಂಶ ಇಲ್ಲಿ. ಕಳಪೆ ಬೀಜ ಉಪಯೋಗಿಸಿದ್ರೆ ನಮ್ಗೆ ಆಗತಕ್ಕಂಥ ಹಾನಿ. ಆಮೇಲೆ ಈ ಕಳಪೆ ಬೀಜ ಬಿತ್ತುವುದರಿಂದ ಬೆಳೆ ಬೆಳವಣಿಗೆ ಕುಂಠಿತ ಆಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ವಿಗರ್ ಬೀಜದ ವಿಗರ್ ಚೆನ್ನಾಗಿರ್ಬೇಕು ಅಂತ. ವಿಗರ್ ಚೆನ್ನಾಗಿದ್ರೆ ಒಳ್ಳೆ ಸದೃಢವಾದ ಗಿಡಗಳು ಬರ್ತವೆ. ಇಲ್ಲ, ನಾವು ಕಳಪೆ ಬೀಜ ಉಪಯೋಗಿಸಿದ್ರೆ ಕಳಪೆ ಬೀಜದಲ್ಲಿ ಅದಕ್ಕೆ ಬಲಸತ್ವ ಬಹಳ ಕಡಿಮೆ ಇರೋದ್ರಿಂದ ಬೀಜದ ಬೆಳೆಯ ಬೆಳವಣಿಗೆನ ಸಹ ಕುಂಠಿತ ಆಗುತ್ತೆ. ಆಮೇಲೆ ಗಿಡ ಬೆಳೆದ್ರೂ ಸಹ ಕೆಲವು ಸಾರಿ ಏನಾಗುತ್ತೆ, ಈ ಕಳಪೆ ಬೀಜ ಉಪಯೋಗಿಸೋದ್ರಿಂದ ಗಿಡ ಏನೋ ಬೆಳೀತದೆ. ಗಿಡ ಬೆಳೆದ್ರೆ ಹೂ ಬಿಡದೇ ಇರತಕ್ಕಂಥದ್ದು, ಆಮೇಲೆ ಹೂ ಬಿಟ್ಟು ಸಮ್ ಟೈಮ್ ಕಾಯಿ ಕಟ್ತಿ ಇರ್ತಕ್ಕಂಥದ್ದು, ಇವೆಲ್ಲ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಮತ್ತೆ ಕಳಪೆ ಬೀಜದ ಉಪಯೋಗದಿಂದ ಕಳಪೆ ಬೀಜನ ನಾವೇನಾದರೂ ಬಿತ್ತನೆ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಬೆಳೆಯಲ್ಲಿ ಇಳುವರಿ ಬಹಳ ಕಡಿಮೆ ಆಗಿ ಇದು ರೈತರಿಗೆ ಬಹುದೊಡ್ಡ ನಷ್ಟ ಆಗುತ್ತೆ. ಹೌದು. ಇದಲ್ಲದೆ ತಳಿ ಶುದ್ಧತೆ, ಈ ಕಳಪೆ ಬೀಜ ಅಂದ ತಕ್ಷಣ ತಳಿ ಶುದ್ಧತೆ ಇಲ್ಲದೆ ಏನಾದರೂ ನಾವು ಬೆಳೆ ಬೆಳೆದಲ್ಲಿ ತಳಿಯ ಗುಣಗಳು ಬೇರೆ ಆಗಿರುವುದರಿಂದ ಮಾರುಕಟ್ಟೆಯಲ್ಲೂ ಸಹ ಅದಕ್ಕೆ ಸರಿಯಾದ ಬೆಲೆ ಸಿಗದೇ ಇರಬಹುದು. ಸೊ ಖರೀದಿನೇ ಮಾಡೋದಿಲ್ಲ, ಖರೀದಿನೇ ಮಾಡಲ್ಲ. ಸೊ ಇವೆಲ್ಲವೂ ಸಹ ಕಳಪೆ ಬೀಜ ನಾವು ಉಪಯೋಗಿಸೋದ್ರಿಂದ ಆಗ್ತಕ್ಕಂಥ ನಷ್ಟಗಳು. ಈಗಲೇ ನಾನು ಆಗ್ಲೇ ಹೇಳಿದ್ದೆ, ಕಳಪೆ ಬೀಜ ಉಪಯೋಗಿಸಿದ್ರೆ ಬೀಜದ ಮೊಳಕೆ ಸಹಜವಾಗಿ ಕಡಿಮೆ ಆಗುತ್ತೆ. ಹೌದು. ನೀವು ಹೇಳಿದ್ರೆ 50% ಬಂದ್ರು ಬರ್ಬೋದು, ಬರದೇ ಇದ್ರು ಇರ್ಬೋದು ಅಂತ. ಸೊ ಏನಪ್ಪ ಅಂದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಈ ಕಳಪೆ ಬೀಜ ಉಪಯೋಗಿಸೋದ್ರಿಂದ. ಈ ಕಳಪೆ ಮೊಳಕೆ ಕಾರಣ ಏನೇನಿರ್ಬೋದು? ಈಗ ಮೊಳಕೆ ಬೀಜ 50% ಬರುತ್ತೆ ಅಂತ ಹೇಳಿದ್ರೆ ಕಳಪೆ ಬೀಜ ಉಪಯೋಗಿಸಿದ್ರೆ 50% ಮೊಳಕೆ ಬರುತ್ತೆ, ಅದ ಕಾರಣ ಏನು? ಹೌದು. ಏನಾದ್ರೆ ಬೀಜ ಮೊಳಕೆ ಹೊಡೆದಿಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣ? ಏನ್ ಕಾರಣ? ಮೊದಲನೇದಾಗಿ ಅದು ಹಳೆ ಬೀಜ ಆಗಿರ್ಬೋದು. ಹಳೆ ಬೀಜ, ಹಳೆ ಬೀಜ. ಈಗ ಬಿತ್ತನೆ ಬೀಜ ಒಂದ್ಸರಿ ನಾವು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿದ್ಮೇಲೆ ಪರೀಕ್ಷೆ ಮಾಡಿದ ದಿನದಿಂದ ಸುಮಾರು 9 ತಿಂಗಳವರೆಗೆ ವಾಯ್ದೆ ಇರುತ್ತೆ, ಅವಧಿ ಇರುತ್ತೆ. 9 ತಿಂಗಳವರೆಗೂ ಆ ಒಂದು ಬಿತ್ತನೆ ಬೀಜನ ನಾವು ಬಿತ್ತನೆಗೆ ಉಪಯೋಗಿಸ್ಬೋದು. 9 ತಿಂಗಳು ಆದ್ಮೇಲೆ ಆ ಬೀಜನ ನಾವು ಬಿತ್ತನೆಗೆ ಉಪಯೋಗಕ್ಕೆ ಆಗಲ್ಲ ಅಥವಾ ಮಾರಾಟ ಮಾಡೋಕ್ಕೂ ಆಗಲ್ಲ. ಆವಾಗ ಏನಾಗುತ್ತೆ, ನೀವು ಮತ್ತೆ ಅದನ್ನ ಮಾರಾಟ ಮಾಡಬೇಕು ಅಂದ್ರೆ ಮತ್ತೆ ಒಂದ್ಸರಿ ಆ ಬಿತ್ತನೆ ಬೀಜನ ಪರೀಕ್ಷೆಗೆ ಒಳಪಡಿಸಿ ಬೀಜದ ಗುಣಧರ್ಮಗಳನ್ನ ಮತ್ತೆ ಖಾತ್ರಿಪಡಿಸಿಕೊಳ್ಬೇಕು ನೀವು. ಅಂದ್ರೆ ಬೀಜದ ಗುಣಧರ್ಮಗಳು ನಮ್ಮ ಇತಿಮಿತಿಯಲ್ಲಿ ಇದ್ರೆ ಮಾತ್ರ ಮತ್ತೊಮ್ಮೆ ಇನ್ನಾರು ತಿಂಗಳಿಗೆ ಅದನ್ನ ಮಾರಾಟಕ್ಕೆ ಅನುಮತಿ ಕೊಡ್ತಾರೆ. ಬೀಜ ಮೊಳಕೆ ಹೊಡಿಲಿಕ್ಕೆ ಮತ್ತೇನ್ ಕಾರಣ ಇರಬಹುದು? ಬೀಜದ ಗುಣಧರ್ಮಗಳು ಮೊಳಕೆ ಹೊಡಿಬೇಕಾದ್ರೆ ಬಹಳ ಮುಖ್ಯ. ತದನಂತರ ಬೀಜದ ಗುಣಧರ್ಮಗಳನ್ನು ಖಾತ್ರಿಪಡಿಸಿಕೊಳ್ಳದೆ ಹಳೆ ಬೀಜವನ್ನು ನಾವು ಮಾರಾಟ ಮಾಡಿದರೆ ಅಂತ ಬೀಜದಲ್ಲಿ ಮೊಳಕೆ ಪ್ರಮಾಣ ಖಂಡಿತವಾಗಿ ಬಹಳ ಕಡಿಮೆ ಇರ್ತದೆ. ಮುಂದ್ಲದೇನಪ್ಪ ಅಂದ್ರೆ ಯಾಕೆ ಕಳಪೆ ಬೀಜ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಬೀಜೋಪಚಾರ ಮಾಡದೇ ಇರೋದು. ಬೀಜೋಪಚಾರ ಬಹುಮುಖ್ಯವಾದ ಒಂದು ಬೀಜೋದ್ಯಮದಲ್ಲಿ ಬಹುಮುಖ್ಯವಾದ ಅಂಶ. ಯಾವುದೇ ಬೀಜವಾದ್ರೇನು ಅದಕ್ಕೆ ಸೂಕ್ತವಾದ ರಾಸಾಯನಿಕ ಆಗಿರ್ಬೋದು ಅಥವಾ ನೀವು ಸಾವಯವ ವಸ್ತುಗಳಿಂದಲೇ ಆಗಲಿ, ಬಟ್ ಬೀಜೋಪಚಾರ ಮಾಡಿರಲೇಬೇಕು. ಬೀಜೋಪಚಾರ ಮಾಡಲು ಉಪಯೋಗಿಸುವ ಬೀಜೋಪಚಾರ ಮಾಡದೆ ಏನಾದರೂ ಬೀಜನ ನಾವು ಬಿತ್ತನೆಗೆ ಉಪಯೋಗಿಸಿದ್ರೆ ನಿಮ್ಗೆ ಗೊತ್ತೇ ಇದೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಅದು ಗುಣಮಟ್ಟ ಬೀಜ ಆಗಿರಲ್ಲ. ಯಾಕಪ್ಪ ಅಂದ್ರೆ ಅದರಲ್ಲಿ ಬೀಜಜನ್ಯ ರೋಗ ಇರ್ಬೋದು ಅಥವಾ ಈ ಮಣ್ಣಿನಲ್ಲಿ ಬರ್ತಕ್ಕಂಥ ರೋಗಗಳಿರ್ಬೋದು, ಅವು ಸರಿಯಾಗಿ ನಿಮ್ಗೆ ಮೊಳಕೆ ಒಡೆಯಕ್ಕಾಗಲಿ ಅಥವಾ ಮೊಳಕೆ ಒಡೆದ್ರೂ ಸಹ ಆ ಒಂದು ಗಿಡ ಸದೃಢವಾಗಿ ಬೆಳೆಯೋದು ಅನುವು ಆಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಯಾಕೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ, ಸರಿಯಾಗಿ ನೀರು ಒದಗಿಸದೇ ಇರ್ಬೋದು. ಅಂದರೆ ಮುಖ್ಯವಾಗಿ ಬಿತ್ತನೆ ಆದ 2-3 ದಿನಗಳ ನಂತರ ಒಮ್ಮೆ ಅದವಾಗಿ ನೀರು ಹಾಯಿಸಲೇಬೇಕು. 2-3 ದಿನ ತೇವಾಂಶ ಇರಲೇಬೇಕು. ತೇವಾಂಶ ಇದ್ರೆ ಮೊಳಕೆಯ ಪ್ರಮಾಣ ಹೆಚ್ಚಾಗುತ್ತದೆ. ತೇವಾಂಶ ಏನಾದರೂ ಕಡಿಮೆ ಆಗಿ ಏನಾದರೂ ಒಣ ಒಂದು ಸಮಸ್ಯೆ ಉಂಟಾದಾಗ ಮೊಳಕೆ ಪ್ರಮಾಣ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇವುಗಳ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ ತಾಪಮಾನದ ಉಷ್ಣಾಂಶ. ನಾವು ಬಿತ್ತನೆ ಮಾಡಿರ್ತೀವಿ, ಬಿತ್ತನೆ ಮಾಡಿದಾಗ ಸಾಮಾನ್ಯವಾಗಿ ಬಿತ್ತನೆ ಆದಾಗ ವಾತಾವರಣದಲ್ಲಿ ತಾಪಮಾನವು ಬೀಜದ ಮೊಳಕೆ ಒಡೆಯೋದಕ್ಕೆ ಸೂಕ್ತವಾದ ವಾತಾವರಣ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲದೆ ಹೋದಲ್ಲಿ ಉಷ್ಣಾಂಶವು 40 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಏನಾದರೂ ಜಾಸ್ತಿ ಇದ್ರೆ ಮೊಳಕೆ ಪ್ರಮಾಣ ಕುಂಠಿತ ಗೊಂಡೆಗೊಂಡುತ್ತೆ. ಇದರ ಜೊತೆಗೆ ಬಿತ್ತನೆ ಆದಾಗ ಈವನ್ ಆ ಉಷ್ಣಾಂಶ ವಾತಾವರಣದ ಉಷ್ಣಾಂಶ 20 ಡಿಗ್ರಿಗಿಂತ ಏನಾದ್ರೂ ಕಡಿಮೆ ಇದ್ರೂ ಸಹ ಮೊಳಕೆ ಒಡೆಯಲ್ಲ. ಅದಕ್ಕೋಸ್ಕರ ಮೊಳಕೆ ಒಡಿಬೇಕಂದ್ರೆ ಬೀಜ ಕರೆಕ್ಟಾಗಿ ಮೊಳಕೆ ಒಡಿಬೇಕು ಅಂದ್ರೆ ವಾತಾವರಣದ ಉಷ್ಣಾಂಶ ಬಹಳ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ. ಮತ್ತೆ ಈ ಕಳಪೆ ಬೀಜ ಮೊಳಕೆ ಕೆಲವು ಸಲ ಯಾವಾಗ ಕಾಣಿಸ್ಕೊಳ್ಳುತ್ತೆ, ಈಗ ಕಳಪೆ ಬೀಜ ಉಪಯೋಗಿಸಿದಾಗ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಅಂದಾಗ ಯಾವಾಗ ಇದು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಬೀಜವು ಬಹಳ ಆಳಕ್ಕೆ ನಾವು ಬಿತ್ತುವುದರಿಂದ. ನಾವೇನ್ ಮಾಡ್ತೀವಿ, ಬೀಜ ಬಿತ್ತಬೇಕಾದ್ರೆ 2-2.5 ಸೆಂಟಿಮೀಟರ್ ಆಳದಲ್ಲಿ ಬೀಜನ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಅದು ಬೀಜದ ಒಂದು ಗಾತ್ರದ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ದಪ್ಪಾಗಿರೋ ಬೀಜನ ಸ್ವಲ್ಪ 2.5 ಸೆಂಟಿಮೀಟರ್ ಸ್ವಲ್ಪ ಆಳದಲ್ಲಿ ಹಾಕಿದ್ರು ಬರುತ್ತೆ. ಬಟ್ ಸಣ್ಣ ಬೀಜನ 2-2.5 ಸೆಂಟಿಮೀಟರ್ ಒಳಗಡೆನೆ ಹಾಕ್ಬೇಕು, ಮೇಲೆ ಹಾಕ್ಬೇಕು. ನೀವು ಅದಕ್ಕಿಂತ ಆಳವಾಗಿ ಬಿತ್ತನೆ ಬೀಜನ ಬಿತ್ತನೆ ಮಾಡಿದ್ರೆ ಅದು ಮೊಳಕೆ ಪ್ರಮಾಣ ಸಾಮಾನ್ಯವಾಗಿ ಕಡಿಮೆ ಚಾನ್ಸಸ್ ಬಹಳ ಇದೆ. ಇವಿಷ್ಟು ಕಳಪೆ ಬೀಜನ ಉಪಯೋಗಿಸೋದ್ರಿಂದ ಆಗ್ತಕ್ಕಂಥ ಅನಾನುಕೂಲಗಳು. ಮತ್ತೆ ಮೊಳಕೆ ಬಹುಮುಖ್ಯವಾಗಿ ಮೊಳಕೆ ಒಡೆಯೋದು ಕಳಪೆ ಬೀಜ ಉಪಯೋಗಿಸ್ದ ಕಡಿಮೆ ಮೊಳಕೆ ಒಡೀತದೆ. ಅದಕ್ಕೋಸ್ಕರ ಕಳಪೆ ಮೊಳಕೆ ಬರಬೇಕಾದ್ರೆ ಏನೇನು ಇದ್ದಿದ್ದಾವೆ ಅಂತ ನಾವೀಗ ತಿಳ್ಕೊಂಡ್ವಿ. ಈಗ ಮುಂದೆ ಏನಪ್ಪ ಅಂದರೆ ಭಾರತೀಯ ಬೀಜ ಕಾಯ್ದೆ 1964 ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಬೀಜ ಪ್ರಮಾಣೀಕರಣ ಸ್ವಪ್ರೇರಿತವಾಗಿದೆ. ಅಂದರೆ ಬೀಜ ಪ್ರಮಾಣೀಕರಣ ಕಡ್ಡಾಯವಲ್ಲ, ಆದರೆ ಲೇಬಲಿಂಗ್ ಮಾಡಿ ಬೀಜನ ನಾವು ಮಾರಾಟ ಮಾಡುವುದು ಕಡ್ಡಾಯ. ಅಂದ್ರೆ ಸೀಡ್ ಸರ್ಟಿಫಿಕೇಶನ್ ವಾಲಂಟರಿ, ಬಟ್ ಲೇಬಲಿಂಗ್ ಇಸ್ ಕಂಪಲ್ಸರಿ ಅಂತ ನಮ್ಮ ಭಾರತೀಯ ಬೀಜ ಕಾಯ್ದೆ 1966 ತಿಳಿಸಿದ್ದಾರೆ. ಅಂದ್ರೆ ನೀವು ಬೀಜ ಪ್ರಮಾಣೀಕರಣ ಮಾಡಿದ್ರು ಮಾಡಬಹುದು ಅಥವಾ ನೀವು ಮಾಡದಿದ್ರು ಇರ್ಬೋದು, ಬಟ್ ಬೀಜನ ನೀವು ಮಾರಾಟ ಮಾಡಬೇಕು ಅಂದಾಗ ಅದಕ್ಕೆ ಲೇಬಲ್ ಹಾಕಿ ಮಾರಾಟ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೀಜೋತ್ಪಾದನೆ ಮಾಡಲು ಪ್ರಮಾಣೀಕರಣ ಮಾಡುವುದು ಬೀಜ ಕಾಯ್ದೆ ಪ್ರಕಾರ ಕಡ್ಡಾಯ ಆಗಿಲ್ಲ. ನೀವು ಪ್ರಮಾಣೀಕರಣ ಮಾಡ್ಬೋದು ಬಿಡ್ಬೋದು, ಬಟ್ ಆದರೆ ಬೀಜವನ್ನು ನೀವು ಮಾರಾಟ ಮಾಡಬೇಕಾದ್ರೆ ಕಡ್ಡಾಯವಾಗಿ ಲೇಬಲನ್ನು ಅಂಟಿಸಿ ನಂತರ ಅದನ್ನು ಮಾರಾಟ ಮಾಡುವುದು ಕಡ್ಡಾಯ. ಲೇಬಲ್ ಇರಲೇಬೇಕು, ಲೇಬಲಿಂಗ್ ಇಸ್ ಕಂಪಲ್ಸರಿ ನೀವು ಬೀಜ ಮಾರಾಟ ಮಾಡಬೇಕಾದ್ರೆ. ಹಾಂ, ಈ ಲೇಬಲ್ ಮೇಲೆ ಏನೇನು ಇರ್ತಪ್ಪ, ಲೇಬಲ್ ಹಾಕ್ತಾರೆ ನೀವು ಬೀಜ ಮಾರಾಟ ಮಾಡಬೇಕಾದ್ರೆ ಬೀಜದ ಪ್ಯಾಕೆಟ್ ಮೇಲೆ ಚೀಲದ ಮೇಲೆ ಲೇಬಲ್ ಹಾಕಿರ್ತಾರೆ. ಲೇಬಲ್ ಮೇಲೆ ಏನೇನು ಬರೆದಿರ್ತಾರೆ ಅವರು, ಮೊದಲನೇದಾಗಿ ಗರಿಷ್ಠ ಪ್ರಮಾಣದ ಮೊಳಕೆ ಇರಲೇಬೇಕು. ಶೇಕಡ ಈ ಏಕದಳ ಧಾನ್ಯದಲ್ಲಾದ್ರೆ 80%ಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಅದೇ ದ್ವಿದಳ ಧಾನ್ಯದ ಬೆಳೆಗಳಾದ್ರೆ ಶೇಕಡ 75%ಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಅದೇ ಎಣ್ಣೆಕಾಳುಗಳ ಬೀಜಗಳ ಬೆಳೆಗಳಾದ್ರೆ ಶೇಕಡ 70%ಕ್ಕಿಂತ ಜಾಸ್ತಿ ಇಷ್ಟಿದ್ರು ಮಾತ್ರ ನಾವು ಆ ಬೀಜನ ಖರೀದಿ ಮಾಡ್ಬೋದು. ಎರಡನೇದಾಗಿ ಕನಿಷ್ಠ ಪ್ರಮಾಣದ ಜಡ ವಸ್ತುಗಳು. ಈಗ ನಾನು ಆಗಲೇ ಹೇಳ್ತಾ ಇದ್ದೆ ಬೌದ್ಧಿಕ ಶುದ್ಧತೆ ಇರಬೇಕು, ಬೌದ್ಧಿಕ ಶುದ್ಧತೆಯಲ್ಲಿ ಶೇಕಡ 98%ಕ್ಕಿಂತ ಜಾಸ್ತಿ ಬೌದ್ಧಿಕ ಶುದ್ಧತೆ ಇರಬೇಕು ಅಂತ. ಇನ್ನು 2% ಜಡ ವಸ್ತು ಅವು ಇರ್ತವೆ, ಬಟ್ ಅವು ಶೇಕಡ 2%ಕ್ಕಿಂತ ಕಡಿಮೆ ಇರಬೇಕು. ಇದರ ಜೊತೆಗೆ ತಳಿ ಶುದ್ಧತೆ, ತಳಿಯ ಅನುವಂಶೀಯ ಶುದ್ಧತೆಯೂ ಬಹಳ ಚೆನ್ನಾಗಿರ್ಬೇಕು. ಎಷ್ಟಿರ್ಬೇಕಪ್ಪ ಅಂದ್ರೆ ಶೇಕಡ ಈ ನಾವು ಸರ್ಟಿಫೈಡ್ ಸೀಡ್ಸ್ ಅಂತ ಕರಿತೀವಲ್ಲ, ಅಥವಾ ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜದಲ್ಲಿ ಸುಮಾರು ಶೇಕಡ 98%ಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಅದೇ ನೀವು ಹೈಬ್ರಿಡ್ಸ್ ಸಂಕರ್ಣ ತಳಿಗಳು ತಗೊಳ್ತಿರಲ್ಲ, ಅದರಲ್ಲಾದ್ರೆ ಶೇಕಡ 95%ಕ್ಕಿಂತ ಜಾಸ್ತಿ ಅನುವಂಶೀಯ ಶುದ್ಧತೆ ಬೀಜದ ಒಂದು ಲಾಟಲ್ಲಿ ಇರಬೇಕಾಗುತ್ತೆ. ಆಮೇಲೆ ಈ ಬದನೆಕಾಯಿ, ಟೊಮೆಟೊ ಅಥವಾ ಹತ್ತಿ ಈ ಬೆಳೆಗಳಾದ್ರೆ ಶೇಕಡ 90%ರಷ್ಟು ಇರಬೇಕು. ಈ ಹರಳಿದೆಯಲ್ಲ, ಓಡ್ಲಾ ಅಂತ ಕರಿತೀವಿ, ಹರಳಲ್ಲಿ ಶೇಕಡ 85%ರಷ್ಟು ತಳಿ ಶುದ್ಧತೆ ಇದ್ರು ನಾವು ಆ ಒಂದು ಬೀಜನ ಖರೀದಿ ಮಾಡಬೇಕು. ಈಗ ನಮ್ಮ ಭಾರತ ದೇಶದಲ್ಲಿ ಪಾಲಿಸುವ ಬೀಜಗಳ ವರ್ಗಗಳು 4 ಇದಾವೆ. ಈಗ ನಮ್ಮ ದೇಶದಲ್ಲಿ 4 ವರ್ಗಗಳನ್ನ ಬೀಜದ ವರ್ಗಗಳಿದಾವೆ. ಅವುಗಳೆಂದ್ರೆ ಮೊದಲನೇದಾಗಿ ತಳಿವರ್ಧಕ ಬೀಜ, ಅಂದ್ರೆ ಬ್ರೀಡರ್ ಸೀಡ್ ಅಂತ ಕರಿತೀವಿ, ಇದು ತಳಿವರ್ಧಕ ಬೀಜ. ಎರಡನೇದಾಗಿ ಮೂಲ ಬೀಜ, ಫೌಂಡೇಶನ್ ಸೀಡ್ ಅಂತ ಕರಿತೀವಿ. ಇವೆರಡೂ ಬೀಜದ ವರ್ಗಗಳನ್ನು ನಾವು ಬೀಜದ ವರ್ಗಗಳನ್ನು ಮುಂದಿನ ಬೀಜೋತ್ಪಾದನೆಗೆ ಉಪಯೋಗಿಸ್ತಕ್ಕಂಥ ವರ್ಗಗಳು. ಅವು ಮುಂದೆ ಕಮರ್ಷಿಯಲ್ ಆಗಿ ಉಪಯೋಗಿಸಲ್ಲ, ಬೀಜದ ಬೀಜೋತ್ಪಾದನೆಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಉಪಯೋಗಿಸ್ತೀವಿ. ಇನ್ನು ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಪ್ರಾಮಾಣೀಕೃತ ಬೀಜ, ಅದನ್ನ ಸರ್ಟಿಫೈಡ್ ಸೀಡ್ಸ್ ಅಂತ ಕರಿತೀವಿ. ಆಮೇಲೆ ನಿಜ ಬೀಜ, ಟ್ರೂತ್ಫುಲ್ ಲೇಬಲ್ ಶೀಟ್ಸ್ ಅಂತ. ಇವೆರಡೂ ಬೀಜಗಳನ್ನು ನಾವು ರೈತರು ವಾಣಿಜ್ಯ ಬೆಳೆಗಳಿಗಾಗಿ ಬಿತ್ತನೆಗಾಗಿ ಬಳಸ್ತಕ್ಕಂಥ ಒಂದು ವರ್ಗಗಳಾಗಿದೆ. ಆಯಿತು ಡಾಕ್ಟರ್ ಸಿದ್ದರಾಜ್ ಅವರೇ, ರೈತ ಬಾಂಧವರು ಬಿತ್ತನೆಯ ಬೀಜವನ್ನು ಖರೀದಿಸುವ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳನ್ನು ಗಮನಿಸಬೇಕು ಅನ್ನೋದ್ರ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ, ಡಾಕ್ಟರ್ ಸಿದ್ದರಾಜು ಅವರ ಜೊತೆಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿಸ್ಕೊಡಿ, ಹೇಳಿ ನೀವೇ. ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ನಿಮ್ಗೇನಾದರೂ ಈ ಒಂದು ಬೀಜದ ಬಿತ್ತನೆ ಬೀಜದ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ ನನ್ನ ಮೊಬೈಲ್ ಸಂಖ್ಯೆ 9880042 7284, ಇವಿಷ್ಟು ನನ್ನ ಮೊಬೈಲ್ ಸಂಖ್ಯೆ 9880004784, ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿದೆ. ಇನ್ನೊಮ್ಮೆ ಧನ್ಯವಾದಗಳು. ಇದುವರೆಗೆ ಬಿತ್ತನೆ ಬೀಜ ಖರೀದಿಸುವಾಗ ಅನುಸರಿಸುವ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಅರಿವುದೇ ಚಂದ ಬ್ರಹ್ಮಾನಂದ, ಅರಿವುದೇ ಚಂದ ಅಂತ್ಯದೋಳು ನಿಶ್ಚಲವಾಗಿ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಶಾಂತನಾಗಿ ಮಾನಭಿಮಾನ ಎರಡನ್ನು ನೀಗಿ ಶಾಂತನಾಗಿ ಮಾನಭಿಮಾನ ಎರಡನ್ನು ನೀಗಿ ನಿರುತ ಅಖಂಡೈಕ ರಸ ಮಾಯನಾಗಿ ಶ್ರೀ ಗುಣವಂತಿಯಾಗಮ್ಮ ಘನವಂತಿ ನೀನೇ ಗುಣವಂತಿಯಾಗಮ್ಮ ಘನವಂತಿ ನೀನೇ ಗುಣವಂತಿಯಾಗಮ್ಮ ಘನವಂತಿ ನೀನೇ ಗುಣವಂತಿಯಾಗಮ್ಮ ಘನವಂತಿ ನೀನೇ ಕ್ಷಣಕಾಲ ಹರಟೆಯಲ್ಲಿ ಕಳೆಯ ಬ್ಯಾಡ ಜಾಣೆ ಕ್ಷಣಕಾಲ ಹರಟೆಯಲ್ಲಿ ಕಳೆಯ ಬ್ಯಾಡ ಜಾಣೆ ಈ ಕ್ಷಣಕಾಲ ಹರಟೆಯಲ್ಲಿ ಕಳೆಯ ಬ್ಯಾಡ ಜಾಣೆ ಕ್ಷಣಕಾಲ ಹರಟೆಯಲ್ಲಿ ಕಳೆಯ ಬ್ಯಾಡ ಜಾಣೆ ಕಳೆಯ ಬ್ಯಾಡ ಜಾಣೆ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು ಅವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು ಸವಿ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯ ನಿನ್ನದು ಸವಿ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯ ನಿನ್ನದು ಅವಿರತ ಕಡು ದುಃಖವಿರಲಿ ಶಾಂತಿಯನ್ನು ತಾಳುವುದು ಯುವತಿಯರಿಗೆ ಸದಯವದು ಸತ್ಯ ಸಾಕ್ಷಿಯಾಗುವುದು ಯುವತಿಯರಿಗೆ ಸದಯವದು ಸತ್ಯ ಸಾಕ್ಷಿಯಾಗುವುದು ಗುಣವಂತಿಯಾಗಮ್ಮ ಘನವಂತಿ ನೀನೇ ಗುಣವಂತಿಯಾಗಮ್ಮ ಘನವಂತಿ ನೀನೇ ಗುಣವಂತಿಯಾಗಮ್ಮ ಘನವಂತಿ ನೀನೇ ಗುರುವೆಂದು ಪಡೆಯುವುದೇ ಮುಕ್ತಿಯದು. ಗಂಡನೆ ದೇವರೆಂದು ಪೂಜಿಸುವುದೇ ಪುಣ್ಯವದು. ಗಂಡನ ಮನೆಯೇ ವೈಕುಂಠ ಕೈಲಾಸವು ಸ್ವರ್ಗವದು. ಗಂಡನ ಗತಿ ಮತಿ ಮೋಕ್ಷಕ್ಕೆ ಸ್ತ್ರೀ ಧರ್ಮವು ಸಾರುವುದು. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಮಾವ ಮೈದುನರು ನೆಗಣಿಯಾಗಾರಲಿ. ಮತ್ತೆಲ್ಲ ಮನೆಯವರು ಕಾಟವನ್ನು ಕೊಡುತ್ತಿರಲಿ. ಹತ್ತು ಹತ್ತು ನೆರೆಯವರಿಗೆ ಗೊತ್ತು ಗುರಿಯ ತಿಳಿಸದಿರು. ಮುತ್ತಿನಂತ ಮನವಿರಲು ಮೆಚ್ಚುವನ ಮಹಾದೇವನು. ಮುತ್ತಿನಂತ ಮನವಿರಲು ಮೆಚ್ಚುವನ ಮಹಾದೇವನು. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಮಕ್ಕಳಲ್ಲಿ ಮತ್ಸರವಾಳಿ ಮಮತೆ ಇರಲಿ ಎಲ್ಲರಲ್ಲಿ. ಮಕ್ಕಳಲ್ಲಿ ಮತ್ಸರವಾಳಿ ಮಮತೆ ಇರಲಿ ಎಲ್ಲರಲ್ಲಿ. ನಕ್ಕು ನಲಿದು ತಿರುಗುವ ಸತಿ ಬೀಳುವಳು ನರಕದಲ್ಲಿ. ನಕ್ಕು ನಲಿದು ತಿರುಗುವ ಸತಿ ಬೀಳುವಳು ನರಕದಲ್ಲಿ. ಅಕ್ಕಾರತೆಯ ಜೀವನವೇ ಸತ್ಕೀರ್ತಿಯುಗುಳಿಸುವುದು. ಸಕ್ಕರೆ ಹಾಸವಿ ಎಂದದಿ ಸಂಸಾರವ ಮಾಡುವುದು. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಗುಣವಂತಿಯಾಗಮ್ಮ ಘನವಂತಿ ನೀನೇ. ಗುಣವಂತಿಯಾಗಮ್ಮ ಘನವಂತಿ ನೀನೇ. ದಮಯಂತಿ ಅನುಸೂಯಾಯ ದ್ರೌಪದಿಯರ. ದಮಯಂತಿ ಅನುಸೂಯಾದ್ರೌಪದಿಯರ. ಸೀತಾ ದಮಯಂತಿ ಅನುಸೂಯಾ ದ್ರೌಪದಿಯರ. ಸೀತಾ ದಮಯಂತಿ ಅನುಸೂಯಾ ದ್ರೌಪದಿ. ಜ್ಯೋತಿವಂತ ಮಂಡೋದರಿ ತಾರಾ ಸಾವಿತ್ರಿಯಾರ ಜ್ಯೋತಿವಂತ ಮಂಡೋದರಿ ತಾರಾ ಸಾವಿತ್ರಿಯಾರ ಮಾತಾ ಮಹಾದೇವಿಯಕ್ಕ ನೀಲಾ ಮಲ್ಲಮ್ಮಾರಾ